ಜ್ಞಾನಾನ್ನಿ ಶುರು ಮುಬಾರಕುನ್ ಅರ್ಹಬ್ಬು ಅಕಾಮನಿ ಫಿನ್ನೂರ್ ಹವ್ವಲ ಹುಜ್ನಿ ಲಿತಾಜಿಯ ವಲಾನತಿ ಲಿಬಾರಕತ್ ಹವ್ವಲ ಹುಜ್ನಿ ಲಿತಾಜಿಯ ವಲಾನತಿ ಲಿಬಾರಕತ್ ಮತ್ತಾನಿ ರಬ್ಬಿ ಬಿಲ್ ಖೈರ الرب يسوع منعني شوق.